ವಾಂತಿ ಮಾಡಿಸ್ಬಿಟ್ರೆ ಅದೊಂದ್ ಸ್ವಲ್ಪ ನಿಶ್ಚಿಂತೆ ಆಗುತ್ತೆ, ತಲುಪೋದನ್ನ ನಾವು ತಡೆಗಟ್ಟದಂಗಾಗತ್ತೆ. ಹಾಗಾಗಿ ಆಮೇಲೆ ಚರ್ಮಕ್ಕೆ ಏನಾದ್ರು ಇತ್ತಂದ್ರೆ ಅದನ್ನ ಬಟ್ಟೆಯಿಂದ ಒರೆಸಬೇಕಾಗತ್ತೆ, ಚರ್ಮದಿಂದ ಏನಾದ್ರು ಚರ್ಮದ ಮೇಲೆ ಬಿದ್ದಿದೆ ಅಂತ ಬಿಸಿನೀರಿಂದ ತೊಳಿಬಾರ್ದು. ಹೌದೌದು, ಚರ್ಮದ ಮೇಲೆ ಒಂದ್ ಬಟ್ಟೆಯಿಂದ ಒರೆಸಬೇಕಾಗತ್ತೆ. ಆಮೇಲೆ ಅವ್ರೇನಾದ್ರು ಉದ್ವೇಗಕ್ಕೆ ಒಳಗಾಗ್ಬೋದು, ಅವ್ರಿಗೆ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ನಾವು ಸಮಾಧಾನದ ಮಾತುಗಳನ್ನ ಹೇಳ್ಬೇಕು. ಅಷ್ಟೊಂದೇ, ಕೆಲವೊಂದು ಇಂಪಾರ್ಟೆಂಟ್ ಕೆಲವು ಸೂಚನೆಗಳು ಇದಾವೆ ಅವ್ರಿಗೆ. ಆದ್ರೆ ಉಪ್ಪು ನೀರು ಮಾತ್ರ ಯಾವತ್ತು ಕೊಡಬಾರ್ದು, ಹಾಗೆ ಅದರಿಂದ ಹಾನಿ ಆಗೋ ಒಂದ್ ಚಾನ್ಸಸ್ ಇರುತ್ತೆ. ಆಮೇಲೆ ಹಂಗ ಹಾಗಿದಾಗ ಏನಾದ್ರು ಕುಡಿಬೇಕು ಅಂತ ಬಿಸಿ ಬಿಸಿ ಹಾಲು ಕುಡಿದ್ನೋ ಕಾಫಿ ಕುಡಿದ್ನೋ ಅಥವಾ ಸಿಗರೇಟ್ ಧೂಮಪಾನ ಸೇದು ಮಾಡುವುದು ಇಂಥದ್ ಯಾವ್ದನ್ನು ಮಾಡಬಾರ್ದು. ಆಮೇಲೆ ರೋಗಿಯ ಒಂದ್ ಮಗ್ಲಲ್ಲಿ ಮಲಗಿಸ್ಬೇಕಾಗತ್ತೆ, ಒಂದ್ ಮಗ್ಲಲ್ಲಿ ಮಲಗಿಸ್ಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ, ಶ್ವಾಸಕೋಶದ ಉರಿ ಶುರುವಾಗತ್ತೆ. ಹಾಗಾಗಿ ಮಗ್ಲಲ್ಲಿ ಮಲಗಿಸಿದ್ರೆ ಒಳ್ಳೇದು ಅವ್ರಿಗೆ. ಆಮೇಲೆ ರೋಗಿಯ ಉಸಿರಾಟದ ಕ್ರಿಯೆಯನ್ನ ನಾವು ನೋಡ್ಕೋತಾ ಇರ್ಬೇಕಾಗತ್ತೆ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಅನ್ನೋದನ್ನ ಸಹ ನಾವು ಗಮನದಲ್ಲಿಟ್ಕೊಂಡು ಈ ಒಂದು ಕ್ರಿಯೆಯನ್ನ ಕೈಗೊಳ್ತಾ ನಾವು ಆದಷ್ಟು ಬೇಗ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ತಲುಪಬೇಕಾಗುತ್ತೆ. ಆ ಒಂದು ಏನ್ ಸೇವನೆ ಮಾಡಿದಂತಹ ವ್ಯಕ್ತಿಯನ್ನ ನಾವು ತಲುಪಿಸಬೇಕಾಗತ್ತೆ. ಹಾಗಾಗಿ ರೈತ ಬಾಂಧವರು ಈ ನಿಟ್ಟಿನಲ್ಲಿ ಬಹಳಷ್ಟು ಹುಷಾರಾಗಿ ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸೋದು ತುಂಬಾ ಮುಖ್ಯನೇ ಆಗಿದೆ. ಮೇಡಮ್, ಇವಾಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪೀಡೆ ನಾಶಕ ಅಥವಾ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡೋದಕ್ಕೆ ಯಾರೋ ಒಬ್ರು ಚೆನ್ನಾಗಿ ಗುಡಿತಾರೆ ಅಂದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿ ಪಪ್ಪ ನನ್ನ ಜಮೀನ್ಗೂ ಸ್ವಲ್ಪ ಇದನ್ನ ಸಿಂಪಡಣೆ ಮಾಡ್ಕೊಡು ಅಂತ ಹೇಳಿ ಸುಮಾರು ಜನ ಒಂದ್ ಊರಿಗೆ ಅವನನ್ನ ಸ್ವಲ್ಪ ಎಕ್ಸ್ಪರ್ಟ್ ಅಂತ ತೋರಿಸ್ಕೊಂಡಿದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿ ಸಿಂಪಡಣೆ ಮಾಡಿಸ್ತಾ ಇರ್ತಾರೆ. ಆ ತರದ ವ್ಯಕ್ತಿಗಳಿಗೆ ಏನ್ ಕಿವಿ ಮಾತು ಹೇಳ್ತಾರೆ ಅವ್ರಿಗೆ? ಏನ್ ಅಂತಂದ್ರೆ ಅವರೇನೆ ಎಲ್ಲಾ ಕಡೆ ಸಿಂಪಡಣೆ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಅವರಿಗೆ ಈ ಒಂದು ದುಷ್ಪರಿಣಾಮ ಜಾಸ್ತಿನೇ ಆಗ್ಬಿಡತ್ತೆ. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳು ಎಲ್ಲಾರದ ಜಮೀನುಗಳಿಗೂ ಹೋಗಿ ಸಿಂಪಡಣೆ ಮಾಡುವಾಗ ಅವ್ರು ಇನ್ನು ಹೆಚ್ಚಿನ ಒಂದು ಮುನ್ನೆಚ್ಚರಿಕೆ ಗೊತ್ತಿರೋದಿಲ್ಲ ಸಿಂಪಡಣೆ ಮಾಡ್ತಾರೆ. ಅದು ಒಂದನ್ನೇ ನೋಡ್ತಾರೆ ಅವರು, ಚೆನ್ನಾಗಿ ಸಿಂಪಡಣೆ ಮಾಡ್ತಾರೆ ಇವರು, ಇವ್ರು ಸಿಂಪಡಣೆ ಮಾಡಿದ್ರೆ ನಮ್ ಬೆಳೆಯಲ್ಲಿ ಕೀಟ ರೋಗ ಕಡಿಮೆ ಆಗತ್ತೆ ಅಂತ ಅಷ್ಟೇನೆ. ಬಟ್ ಅವಾಗ ಅವರು ತುಂಬಾನೇ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮಾಡಿದ್ರೆ ಅವರೇ ತಮ್ಮ ಆರೋಗ್ಯನ, ರೈತರು ತಮ್ಮ ಆರೋಗ್ಯನ ಅವರು ಕಾಪಾಡ್ಕೋಬಹುದು. ಈ ನಾವೀಗ ಹೇಳಿದ್ವಲ್ಲ, ಮಾಸ್ಕ್ ಹಾಕೋಬೇಕು, ಕಣ್ಣಿಗೆ ಕನ್ನಡಕ ಹಾಕೊಳ್ಳೋದು, ಪೂರ್ತಿ ಮುಚ್ಚುವಂತ ಉಡುಪುಗಳನ್ನ ಹಾಕೊಳ್ಳೋದು, ಎಲ್ಲಾ ಒಂದು ಮುನ್ನೆಚ್ಚರಿಕೆ ಕ್ರಮನ ಕಡ್ಡಾಯವಾಗಿ ಅವರು ತಗೊಳ್ಳೇಬೇಕಾಗತ್ತೆ. ಮೇಡಮ್, ಸಾಮಾನ್ಯವಾಗಿ ಈ ಒಂದು ಪೀಡೆನಾಶಕಗಳನ್ನ ಬಳಸಿದ ನಂತರ ಉಳಿದಂತ ತ್ಯಾಜ್ಯವನ್ನ ನಮ್ಮ ರೈತರು ಅವರೇ ಒಂದು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಂದು ಸಭೆ ಸೇರಿ ಮಾತಾಡ್ಕೊಂಡು ಎಲ್ಲೋ ಒಂದು ನಿಗದಿತವಾದ ಒಂದು ಸ್ಥಳವನ್ನ ಗುರುತು ಮಾಡ್ಕೊಂಡು ಎಲ್ಲರೂ ತಂದು ಅಂತ ಒಂದು ಒಂದು ಡ್ರಮ್ ತರ ಏನಾದ್ರು ಒಂದು ಓಪನ್ ಆಗದೆ ಇರುವಂತಹ ಒಂದು ಡ್ರಮ್ ಮಾಡಿ ಆ ಡ್ರಮ್ ಒಳಗಡೆ ಹಾಕಿ ಇಟ್ಕೊಳ್ಳೋಣ ಅನ್ನೋದನ್ನ ಮಾತಾಡಿ ಮಾಡ್ಕೊಂಡ್ರೆ ಉತ್ತಮ ಅಲ್ವಾ? ತುಂಬಾ ಉತ್ತಮ. ಒಂದು ಗ್ರಾಮದಲ್ಲಿ ಅವರೆಲ್ಲ ಒಂದ್ ಸಭೆ ಸೇರ್ಬಿಟ್ಟು ಏನೋ ಸಭೆ ಮಾಡ್ತಾ ಇರ್ತಾರೆ ಗ್ರಾಮದಲ್ಲಿ, ಗ್ರಾಮ ಸಭೆನೇ ಇರ್ಬೋದು, ಅಂತಲೂ ಸಹ ಇಂತ ಒಂದು ವಿಷಯಗಳನ್ನ ಅವರು ಚರ್ಚೆ ಮಾಡ್ಬಿಟ್ಟು ಎಲ್ಲರೂ ಒಂದ್ ಅಂದ್ರೆ ಒಬ್ಬರೊಬ್ಬರು ಒಂದ್ ಕೀಟನಾಶಕ ಸಿಂಪಡಣೆ ಮಾಡಿ ನಾವು ಹೇಳಿದ್ವಿ ಡಬ್ಬಿಗಳನ್ನ ಅಲ್ಲೇ ಚೆಲ್ಲಿ ಬರ್ತಾರೆ ಅಂತ. ಅದರ ಮೀಟಿಂಗ್ ಅಲ್ಲಿ ಅವರೆಲ್ಲರೂ ಒಂದು ವಿಚಾರ ನಾವು ಚರ್ಚೆ ಮಾಡ್ಕೊಂಡ್ಬಿಟ್ಟು ಅವ್ರು ಎಲ್ಲರೂ ಒಂದೇ ಕಡೆ ಸಂಗ್ರಹಿಸೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡ್ಬಿಟ್ಟು ಒಂದೇನೋ ಒಂದು ಅವನ್ನ ಡಿಸ್ಪೋಸ್ ಅಂದ್ರೆ ದೂರದಲ್ಲಿ ಇಟ್ಬಿಟ್ಟು ಎಲ್ಲರೂ ಇದರಲ್ಲೇ ಹಾಕ್ಬೇಕು ಅಂತ. ನಿಜವಾಗ್ಲೂ ಅದೊಂದು ಒಳ್ಳೆ ಕ್ರಮನ ಅಳವಡಿಸಬಹುದು, ಅದನ್ನ ರೈತರು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಅವ್ರು ತಮ್ಮ ಗ್ರಾಮಕ್ಕೆ ಒಂದು ಆರೋಗ್ಯನ ಅವ್ರು ಕಾಪಾಡ್ಕೋಬಹುದು, ತಾವು ಕಾಪಾಡಬಹುದು, ಪರಿಸರನು ಚೆನ್ನಾಗಿ ಇಟ್ಕೋಬಹುದು. ಇದಲ್ಲದೆ ಏನಾದ್ರು ಪ್ರಮುಖವಾದ ಸೂಚನೆಗಳನ್ನ ಈ ಒಂದು ವಿಚಾರದಲ್ಲಿ ಪೀಡೆ ನಾಶಕದ ವಿಚಾರದಲ್ಲಿ ನಮ್ಮ ರೈತ ಬಾಂಧವರಿಗೆ ಅಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಅಂತ ಕೆಲವೊಂದು ಕ್ರಮಗಳಿದಾವೆ, ಅವುಗಳನ್ನ ಅಳವಡಿಸಿದ್ರೆ ಅವರು ಪೀಡೆ ನಾಶಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬಹುದು. ಅಂದ್ರೆ ಅತಿ ಹೆಚ್ಚು ಬಂದಾಗ ಮಾತ್ರ ಇವನ್ನ ಬಳಸಬಹುದು. ಹಲವಾರು ಕ್ರಮಗಳಿದಾವೆ ಸಮಗ್ರ ಪೀಡೆ ನಿರ್ವಹಣೆ ಅಂತಂದ್ರೆ, ಒಂದೇ ಕ್ರಮ ಅಳವಡಿಸೋದಲ್ಲ, ಅವ್ರ ಬಿತ್ತನೆಯಿಂದ ಹಿಡಿದು ಹೂವಾಡುವ ಹಂತ ತನಕನೂ ಕೆಲವೊಂದು ಕ್ರಮಗಳನ್ನ ಅಳವಡಿಸಬಹುದು. ಕೆಲವೊಂದು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ. ಮೊದಲದಾಗಿ ಸಾಗುವಳಿ ಕ್ರಮಗಳಿಗೆ ಸಂಬಂಧಪಟ್ಟಂಗೆ ಅವರು ಸ್ಟಾರ್ಟಿಂಗ್ ಇಂದನೇ ಅವ್ರ ಎಲ್ಲಾ ಹಂತಗಳನ್ನು ಕ್ರಮವಾಗಿ ಅಳವಡಿಸಿಕೊಂಡು ಬಂದ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ ಅವರು ನಿರ್ವಹಣೆಗೆ ಇಟ್ಕೋಬಹುದು. ಯಾವುದೇ ಕೀಟ ರೋಗ ಕಡಿಮೆ ಪ್ರಮಾಣದಲ್ಲಿ ಬರೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾವುದೇ ಬೆಳೆ ಅಂತಂದ್ಮೇಲೆ ಕೀಟ ಬರಬಹುದು, ರೋಗ ಬರಬಹುದು, ಅವುಗಳನ್ನ ಜೀವಿಸುವಂತ ಜೀವಿಗಳು ಪರಿಸರದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅವುಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಒಂದು ಸಾಗುವಳಿ ಕ್ರಮಕ್ಕೆ ಸಂಬಂಧಪಟ್ಟಂಗೆ ಮಣ್ಣು ಪರೀಕ್ಷೆ ಮಾಡ್ಕೊಂಡು ಅದು ಯಾವ ರೀತಿ ಮಣ್ಣು, ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಹಾಕ್ಬೇಕು ರಸಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ಬೇಕು. ಆಮೇಲೆ ಬೆಳೆಗಳನ್ನ ಬಲೆ ಬೆಳೆ ಅಂತ ಹೇಳಿ ನಾವು ಬೆಳಿಬಹುದು. ಈ ಕೆಲವೊಂದು ಕೀಟಗಳು ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬೆಳೆಗಳನ್ನ ತುಂಬಾ ಇಷ್ಟಪಡತ್ತೆ. ಈ ಸಾಮಾನ್ಯವಾಗಿ ಚೆಂಡು ಹೂವಿನ ಬೆಳೆ, ಕಾಂಡಕೊರಕ ಇಂತ ಹುಳಗಳು ಏನ್ ಮಾಡತ್ತೆ ಅಂತಂದ್ರೆ ಚೆಂಡು ಹೂವಿನ ಬೆಳೆಗಳನ್ನ ಬಹಳ ಇಷ್ಟಪಡತ್ತೆ. ಅದಕ್ಕೆ ಹತ್ತಿ ಬೆಳೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಾಯಿಕೊರಕ ಹುಳದ ಏನಿರತ್ತಲ್ಲ ಅದ್ರ ಪಕ್ಕದಲ್ಲಿ ಚೆಂಡು ಹೂವಿನ ಬೆಳೆಗಳನ್ನು ಹಾಕ್ತಾರೆ. ಚೆಂಡು ಅಥವಾ ಬೆಂಡೆ ಇರ್ಬೋದು, ಇಂಥ ಬೆಳೆಗಳ ಮೇಲೆ ಅವು ಆಕರ್ಷಣೆ ಆಗಿ ಬಿಡ್ತವೆ. ಈ ಹತ್ತಿಗಿಂತ ಅದನ್ನ ಇಷ್ಟಪಡ್ತಾವ. ಅವಾಗ ಏನಾಗತ್ತೆ, ಈ ಹುಳಗಳೆಲ್ಲ ಆ ಬೆಳೆಗೆ ಹೋಗ್ಬಿಡತ್ತೆ. ತಿನ್ಲಿ ಆ ಬೆಳೆ ನಮಗ್ ಬೇಡ, ಅದನ್ನ ಸುತ್ತ ಒಂದ್ ಸಾಲ ಅಷ್ಟೇ ಹಾಕೊಳ್ಳಿ. ಅವಕ್ ಮಾತ್ರ, ಅವುಗಳಿಗೆ ಮಾತ್ರ ಆ ಬೆಳೆ, ನಮಗೆ ಅಂತಲ್ಲ, ಮನುಷ್ಯರಿಗೆ ಅಂತಲ್ಲ. ಆ ಬೆಳೆಗಳನ್ನ ಹತೋಟಿ ನಿರ್ವಹಣೆಗೆ ತರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಲೆ ಬೆಳೆ ಬಲೆ ಅಂತಾನೆ ಹೇಳ್ತೀವಿ ಅದಕ್ಕೆ. ಅಂದ್ರೆ ಅವಕ್ಕೆ ಒಂದ್ ಬಲೆ ಆದಿರ್ತೆ, ಅಲ್ಲಿಗೆ ಆಕರ್ಷಣೆ ಆಗ್ಲಿ, ನಮ್ಮ ಮುಖ್ಯ ಬೆಳೆ ಚೆನ್ನಾಗ್ ಬರ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಕೆಲವು ಬೆಂಡೆ ಬೆಳೆ ಇರ್ಬೋದು, ಚೆಂಡು, ಹೀಗೆ ಒಂದೊಂದ್ ಬೆಳೆಗೆ ಒಂದೊಂದ್ ನಿಗದಿತ, ಒಂದೊಂದು ಕೀಟಕ್ಕೆ ಸಂಬಂಧಪಟ್ಟಂತೆ ಆ ರೀತಿನೂ ಸಹ ಇರತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಆಯ್ಕೆ ಮಾಡ್ಬಿಟ್ಟು ಹಾಕಿದ್ರೆ ಆ ರೀತಿನೂ ನಿರ್ವಹಣೆ ಮಾಡಬಹುದಲ್ವಾ? ನಿರ್ವಹಣೆ ಮಾಡಬಹುದು. ರೋಗ ಬಂದ ಮೇಲೆ ಮಾಡೋದಕ್ಕಿಂತ, ಹೌದು ಹೌದು, ರೋಗ ಬರದೇ ಇರೋದು, ಅದಕ್ಕೆ ಈ ರೀತಿ ಕೆಲವೊಂದು ಕ್ರಮಗಳನ್ನ ಅವ್ರು ಅಳವಡಿಸೋದು ನಿಜವಾಗ್ಲೂ ತುಂಬಾ ಒಳ್ಳೇದು. ಆಮೇಲೆ ಯಾಂತ್ರಿಕವಾಗಿ ಅಂತಂದ್ರೆ ಇನ್ನೊಂದಂತ ಮೋಹಕ ಬಲೆಗಳು ಅಂತಾನು ಸಿಗತ್ತೆ. ಗೊತ್ತಿದ್ದವ್ರು ಕೆಲವು ಪ್ರಗತಿಪರ ರೈತರು ಮಾಡ್ತಾ ಇದಾರೆ. ಅಂದ್ರೆ ಗಂಡು ಹುಳುಗಳನ್ನ, ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡುವಂತದ್ದು, ಅಂದ್ರೆ ಸಂತಾನೋತ್ಪತ್ತಿ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಆಟೋಮೆಟಿಕ್ ಆಗಿ ಹುಳುಗಳ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮೋಹಕ ಬಲೆಗಳನ್ನು ಸಹ ಬಳಸ್ಕೋಬಹುದು. ಆ ರೀತಿನೂ ಕೆಲವೊಂದಿದಾವೆ. ಆಮೇಲೆ ಜೈವಿಕ ವಿಧಾನ, ನಾನು ಹೇಳ್ದೆ ನಂಜಾಣು NPV ಅಂತ ಇರುತ್ತೆ, ಅವುಗಳಿಗೆ ಬರುವಂತಹ ಬೀಡುಗಳಿಗೆ ರೋಗ ಬರೆಸುವಂತದ್ದು ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ನಲ್ಲ, ಆಗ ಅಂತವನ್ನು ಕೆಲವೊಂದನ್ನ ಸಹ ಅವರು ಜೈವಿಕ ಕೀಟನಾಶಕಗಳನ್ನ ಬಳಕೆ ಮಾಡಬಹುದು. ಇಷ್ಟೆಲ್ಲಾ ಮಾಡಿನೂ ಇನ್ನೂ ಕಂಟ್ರೋಲ್ಗೆ ಬರ್ಲಿಲ್ಲಪ್ಪ ಅಂದಾಗ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಅದು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ನಿರ್ವಹಣೆ ಆಗತ್ತೆ. ಅಂದಾಗಿನೂ ಆಗಿಲ್ಲ ಅಂದ್ರೆ ಮಾತ್ರ ಒಂದು ರಾಸಾಯನಿಕ ಮಾಡಬಹುದು ಅಷ್ಟೇ. ಅಂದ್ರೆ ರಾಸಾಯನಿಕವೇ ಮೊದಲಲ್ಲ ಹೌದು ಅಂತ. ನಮ್ದು ತರಕಾರಿ ಬೆಳೆಗಳಲ್ಲಿ ಈಗಾಗಲೇ ನೋಡಿರ್ಬೋದು, ಕೋಸು, ಹೂಕೋಸು ಇರ್ಬೋದು, ಬದನೆ ಇರ್ಬೋದು, ಬೆಂಡೆ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಎಷ್ಟೊಂದು ಸಿಂಪರಣೆ ಮಾಡ್ತಾರೆ. ನಾವು ತರಕಾರಿ ಬೆಳೆಗಳಿಗೆ ಕೀಟನಾಶಕವನ್ನ ಸಿಂಪರಣೆ ಮಾಡಿರ್ತೀವಿ. ಮಾಡಾದ್ಮೇಲೆ ಅದನ್ನ ಎಷ್ಟು ದಿನ ಬಿಟ್ಟು ನಾವು ಕೊಯ್ಲು ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ಅದು ಗ್ರಾಹಕರನ್ನು ಪ್ರತಿ ಮನುಷ್ಯನ ಜೀವವನ್ನು ಸೇರುವಂತ ಸಂಭವ ಹೆಚ್ಚು. ಅದು ಎಷ್ಟು ದಿನದ ನಂತರ ಅವರು ಆ ಬೆಳೆಯನ್ನು ಕೊಯ್ಲು? ಈಗ ಸಾಮಾನ್ಯವಾಗಿ ತರಕಾರಿ ಅಥವಾ ಅದು ಹಣ್ಣು ಗಿಡಗಳಿಗೆ ಸಂಬಂಧಪಟ್ಟಂಗೆ 3-4 ವಾರ ಮುಂಚಿತವಾಗಿ ಅವರು ಸಿಂಪರಣೆ ಮಾಡ್ಲೇಬಾರ್ದು, ನಿಷೇಧ. 1 ತಿಂಗಳು ಮುಂಚಿಂದ ಅವರು ಕಟಾವಿಗಿನ್ 1 ತಿಂಗಳು ಇದೆ ಅಂತ ಅಂದಾಗ ಅವ್ರು ಸಿಂಪರಣೆ ನಿಲ್ಸಬೇಕಾಗತ್ತೆ. ನಿಲ್ಸಿದ್ರೆ ಅಂದ್ರೆ ಅದ್ರಲ್ಲಿ ಇರುವಂತ ವಿಷ ಮತ್ತೆ ಕಡಿಮೆ ಆಗತ್ತೆ. ಅದ್ರಲ್ಲಿ ಏನ್ ಸೇರ್ಕೊಳ್ಳತ್ತಲ್ಲ, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದ್ರಲ್ಲಿ ವಿಷಕಾರಿ ವಸ್ತುಗಳು ಸೇರ್ಕೊಳ್ಳೋದು ಕಡಿಮೆ ಆಗತ್ತೆ. ಆಮೇಲೆ ಕಟಾವು ನಂತರನು ಕೂಡಲೇ ಏನು ಉಪಯೋಗ ಮಾಡೋದಿಲ್ಲ, ನಂತರ ಬಳಕೆದಾರರಿಗೆ ಹೋಗುತ್ತೆ, ಆ ನಂತರ ಬಳಸಬಹುದು. ಆದ್ರೂ ಬಳಸುವಾಗ ಉಪ್ಪು ನೀರಲ್ಲಿ 1-2 ಸರಿ ತೊಳ್ಕೊಳ್ಳೋದು ಒಳ್ಳೇದು. ಅದರಿಂದ ನಾವು ತರಕಾರಿನ ಒಂದು ಪೀಡಿನಾಶಕ ಬಳಸದಂತ ಪ್ರಮಾಣ ಅದ್ರ ಮೇಲೆ ಇದ್ರೆ ಇದ್ದೇ ಇರುತ್ತೆ. ಅವನ್ನ 2-3 ಸರಿ ಉಪ್ಪು ನೀರಲ್ಲಿ ತೊಳೆದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅದರಲ್ಲಿರೋ ವಿಷಕಾರಿ ವಸ್ತುಗಳನ್ನ ಕಡಿಮೆ ಮಾಡ್ಕೋಬಹುದು. ಆ ರೀತಿ ನೋಡಬಹುದು. ಹಣ್ಣುಗಳಲ್ಲಂತೂ ಇನ್ನು ಜಾಸ್ತಿನೇ ಇದೆ. ದ್ರಾಕ್ಷಿ ಕೇಳಿದಂಗೆ ಅದಕ್ಕೂ ಸಹ ಅತಿ ಹೆಚ್ಚಾದ ಸಿಂಪರಣೆಯನ್ನ ಕೈಗೊಳ್ತಾರೆ. ದ್ರಾಕ್ಷಿ ಇರ್ಬೋದು, ಮಾವು ಇರ್ಬೋದು, ಸೀಬೆ ಇರ್ಬೋದು, ಇವುಗಳಿಗೂ ಸಿಂಪರಣೆ ಮಾಡ್ತಾರೆ. ಹಾಗಾಗಿ ನಾವು ಮುನ್ನೆಚ್ಚರಿಕೆ ಕ್ರಮ, ಯಾಕೆಂದ್ರೆ ಅದು ನಾವು ಸಿಂಪರಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬೆಳೆ ಪ್ರಮಾಣ ಉಳಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಹೌದು, ಕಾರ್ಯಕ್ರಮಕ್ಕೆ ಬಂದು ನಮ್ಮ ರೈತ ಬಾಂಧವರಿಗೆ ಕೀಟನಾಶಕದ ನಿರ್ವಹಣೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಹೆಚ್ಚು ಅನುಮಾನಗಳು ನಮ್ಮ ರೈತ ಬಾಂಧವರಲ್ಲಿ ಇದ್ದೇ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತಮ್ಮನ್ನ ಸಂಪರ್ಕಿಸಿ ಅವರು ಹೆಚ್ಚಿನ ವಿವರವನ್ನ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ಬೋದಾ? 8-2-7-7-9-3-3-1-8-0 8-2-7-7-9-3-3-1-8-0 8-2-7-7-9-3-3-8-0 ಇದು ಡಾಕ್ಟರ್ ಮಮತಾ SB ಅವರ ದೂರವಾಣಿ ಸಂಖ್ಯೆ. ಅನುಮಾನಗಳನ್ನು ಪರಿಹರಿಸಿಕೊಳ್ಬೇಕು ಹಾಗೂ ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ ಮೇಡಮ್ ಅನ್ನ ಅವರ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಡಾಕ್ಟರ್ ಮಮತಾ ಅವರೇ, ಇದುವರೆಗೆ ನಮ್ಮ ರೈತ ಬಾಂಧವರಿಗೆ ಸಮರ್ಪಕ ಹಾಗೂ ಸಮಗ್ರ ಕೀಟನಾಶಕ ಬಳಕೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ನಮಸ್ಕಾರಗಳು. ಧನ್ಯವಾದಗಳು ಸರ್. ಸುರಕ್ಷಿತ ಕೀಟನಾಶಕಗಳ ಸಮರ್ಪಕ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ SB ಮಮತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ.